ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ಮಾನ್ವಿ ತಾಲೂಕಿನ ವಟಗಲ್ ಗ್ರಾಮದ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕುರಿತು ರವಿಚಂದ್ರ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾ ವಿಜಿ ಬಾವಲತ್ತಿ. ನಂತರ 7:15 ಮೂಡಿಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಬೀಜ ಕಲ್ಯಾಣ. ಇಂದಿನ ಕಾರ್ಯಕ್ರಮದಲ್ಲಿ ಬೀಜ ಖರೀದಿಯಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಡಾ ಉಮೇಶ್ ಹಿರೇಮಠ್ ಸಹಾಯಕ ಪ್ರಾಧ್ಯಾಪಕರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಯೊರಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಮಾನ್ವಿ ತಾಲೂಕಿನ ವಟಗಲ್ ಗ್ರಾಮದ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕುರಿತು ರವಿಚಂದ್ರ ಅವರೊಡನೆ ಸಂದರ್ಶನವನ್ನು. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಡಿಗೆ ಆಧಾರಿತ ಕೃಷಿ ಉಪಕರಣಗಳ ಕೇಂದ್ರ ಅಂತೇಳಿ ಅಥವಾ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಹೇಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಕೃಷಿ ಯಂತ್ರಧಾರೆ ಯೋಜನೆಯಡಿ ರೈತರಿಗೆ ಬಾಡಿಗೆ ಒಂದು ರೂಪದಲ್ಲಿ ಕೊಡ್ತಕ್ಕಂಥ ಕೇಂದ್ರಗಳು ಸಾಕಷ್ಟು ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಕೃಷಿ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಕೇಂದ್ರಗಳು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಟಗದಲ್ಲಿರ್ತಕ್ಕಂಥ ಕಸ್ಟಮ್ ಹೈರಿಂಗ್ ಸೆಂಟರ್ ಏನೇನು ಚಟುವಟಿಕೆಗಳಿದ್ದಾವೆ, ಏನೇನು ಒಂದು ಯಂತ್ರಧಾರೆಗಳು ಇಲ್ಲಿ ಸಿಗ್ತಾ ಇದ್ದಾವೆ, ಯಂತ್ರಗಳು ರೈತರಿಗೆ ಯಾವ ರೀತಿ ಇಲ್ಲಿ ರೈತರು ಉಪಯೋಗ ಮಾಡ್ಕೋತಾ ಇದ್ದಾರೆ ಮತ್ತು ಜೊತೆಗೆ ಏನೇನು ಒಂದು ಯಾವ ರೀತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕೇಂದ್ರದ ವ್ಯವಸ್ಥಾಪಕರಾದಂಥ ರವಿಚಂದ್ರ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರ ಕೇಳೋಣ ಅಂತ. ರವಿಚಂದ್ರ ಅವರೇ ಹೇಳಿ, ನಿಮ್ಮ ಒಂದು ಕೇಂದ್ರ ಪ್ರಾರಂಭವಾಗಿ ವಟಗಲ್ದಲ್ಲಿ ಎಷ್ಟು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದೆ? ಸರ್ ನಮಸ್ತೆ. ವಟಗಲ್ ಈ ಒಂದು ಕೃಷಿ ಸೇವಾ ಕೇಂದ್ರದಲ್ಲಿ ಮೊದಲು ಪಾಮನ್ಕದರ್ ಹೋಬಳಿಯಲ್ಲಿ ನಾವು ಈ ಒಂದು 2014 ನಮ್ಮ ಈ ಕೃಷಿ ಯಂತ್ರಧಾರೆ ಕಚೇರಿಯನ್ನ ಓಪನ್ ಮಾಡಿದ್ವು. ಇದರ ಒಂದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಹೊರಗಡೆ ರೈತಾಪಿ ವರ್ಗ ಈ ಸಮಯದಲ್ಲಿ ಬಹಳ ದುಸ್ಥಿತಿಯಲ್ಲಿ ಒಂದು ಕೃಷಿಯನ್ನ ಮಾಡ್ತಿದ್ದಾರೆ. ಅದೇ ಅಂದ್ರೆ ಹೊರಗಡೆ ರೈತರಲ್ಲಿ ಅತಿ ಹೆಚ್ಚು ಬಾಡಿಗೆ ಕೊಡುವಂತ ರೈತರು ರೋಟವೇಟರ್ ಆಗಿರ್ಬೋದು 15-16 ನೋಡಿದ್ದಾರೆ. ನಮ್ಮಲ್ಲಿ ವಟಗಲ್ ಕೃಷಿ ಯಂತ್ರ ಸೇವಾ ಕೇಂದ್ರದಲ್ಲಿ 1200 ರೂಪಾಯಿಗೆ ನಾವು ಈ ಒಂದು ಗಂಟೆ ಆಧಾರಿತದಲ್ಲಿ ಸೇವೆಯನ್ನು ಕೊಡ್ತಾ ಇದೀವಿ. ಅಂದ್ರೆ 300 ರೂಪಾಯಿಯಲ್ಲಿ ಹೊರಗಡೆ ರೈತನಿಗೆ ಸೇವ್ ಆಯ್ತು. ಈ ಒಂದು ಕಚೇರಿಯ ಮೂಲ ಉದ್ದೇಶ ಪೂಜ್ಯರ ವೀರೇಂದ್ರ ಹೆಗ್ಗಡೆ ಅವರ ಮೂಲ ಉದ್ದೇಶ ಏನಂದ್ರೆ, ಕಡಿಮೆ ಖರ್ಚು ಹೆಚ್ಚು ಬೆಳೆ. ಅಂದ್ರೆ ರೈತ ಕಡಿಮೆ ಖರ್ಚು ಮಾಡಬೇಕು, ಹೆಚ್ಚು ಬೆಳೆಯನ್ನ ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಮಸ್ಯೆ ಸಮಸ್ಯೆಯನ್ನ ಕಂಡುಕೊಂಡ ಪೂಜ್ಯ ಹೆಗ್ಗಡೆ ಅವರು 2014 ಕೃಷಿ ಇಲಾಖೆ ಒಂದು ಸಹಯೋಗದೊಂದಿಗೆ 2014 ಕರ್ನಾಟಕ ರಾಜ್ಯದಲ್ಲಿ ಸುಮಾರು 164 ಕಚೇರಿಗಳನ್ನ ತೆರೆದಿದ್ದು, ಈಗ 164 ಕಚೇರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಡ್ತಾ ಇದೆ. ಈ ಒಂದು ಪಾಮನಕಲ್ಲೂರು ಹೋಬಳಿ ಅಂದ್ರೆ ಈ ಒಂದು ಒಟಗಲಲ್ಲಿ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಸುಮಾರು 35-40 ಹಳ್ಳಿಗಳ ರೈತಾಪಿ ವರ್ಗದವರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ನಾವು ಗಂಟೆ ಆಧಾರದಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಈ ಒಂದು ಒಟಗಲ್ ಕೇಂದ್ರದಲ್ಲಿ ಬಹಳ ಮುಖ್ಯವಾಗಿ ಹಾರ್ವೆಸ್ಟರ್ ಆಗಿರ್ಬೋದು, ಭತ್ತ ಕಟಾವು ಯಂತ್ರ, ಮತ್ತೆ 6 ಟ್ರ್ಯಾಕ್ಟರ್ಗಳು, ರೋಟೋವೇಟರ್ಗಳು, 5 ಮಡಿಕೆ ಬಿತ್ತನೆ ಕೂರಿಗೆ, ಎಣ್ಣೆಗೆರೆ ನಡುಕಟ್ಟಿನ ಕೂರಿಗೆ, ಬಿತ್ತನೆ ಕೂರಿಗೆ, ಕುಂಟೆ, ಬಟ್ಲರು, ಪ್ರತಿಯೊಂದು, ಮತ್ತು ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಜಮೀನನ್ನ ಒಂದು ಲೆವೆಲ್ ಮಾಡಲಿಕ್ಕೆ ಲೇಸರ್ ಲೆವೆಲ್ ಅನ್ನೋ ಒಂದು ಉತ್ತಮವಾದ ಒಂದು ಲೆವೆಲ್ ಬೇಡ ಯಂತ್ರ ಒಂದು ಕೂಡ ಇದೆ, ಮತ್ತು ಜಿನ್ನಡ ಮಿಷನ್ಗಳು, MCTಗಳು ಇವು ಇದಾವೆ. ಗಂಟೆ ಆದರೆ ನಾವು ರೈತರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಕಡಿಮೆ ಬಾಡಿಗೆ ದರದಲ್ಲಿ. ಸುಮಾರು ಇದುವರೆಗೂ ನಮ್ಮ 35-40 ಹಳ್ಳಿಗಳ ರೈತಾಪಿ ವರ್ಗದಲ್ಲಿ ಹೇಳಬೇಕು ಅಂದ್ರೆ ಸುಮಾರು 3-3.5 ಸಾವಿರ ಜನ ರೈತರು ಈ ಒಂದು ಕೇಂದ್ರದ ಸದುಪಯೋಗವನ್ನು ಪಡ್ಕೊಂತಿದ್ದಾರೆ. ಇದರ ಮೂಲ ಉದ್ದೇಶ ರೈತಾಪಿ ವರ್ಗದವರಿಗೆ ಅನುಕೂಲ ಆಗಬೇಕು, ಕಡಿಮೆ ಖರ್ಚು, ಹೆಚ್ಚು ಬೆಳೆ ಬೆಳಿಬೇಕು, ಜೊತೆಗೆ ಸಣ್ಣ ರೈತರಿಗೆ ನಾವು ಮೊದಲ ಆದ್ಯತೆ ಕೊಡ್ತಾ ಇದೀವಿ. ಈಗ 25-30 ಎಕರೆ ರೈತರಿಗಿಂತ ಮೊದಲು 1-4 ಎಕರೆ ಆಗಿರ್ಬೋದು, 5 ಎಕರೆ ಅಂತ ರೈತರಿಗೆ ನಾವು ಕೇಂದ್ರದ ಉಪಯೋಗನ ಕೊಡ್ತಾ ಇದ್ದೇವೆ. ಈಗ ಒಬ್ಬ ರೈತ ನಿಮ್ಮ ಕೇಂದ್ರಕ್ಕೆ ಬರ್ತಾನೆ, ಬಂದು ನನಗೆ ಟ್ರ್ಯಾಕ್ಟರ್ ಬೇಕು ಅಂತಾನೆ, ನಾಳೆ ನನಗೆ ಗಳೆ ಉಳುಮೆ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ಬೇಕಾಗಿದೆ, ಬಿತ್ತನೆ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ಬೇಕಾಗಿದೆ ಅಂತ ಕೇಳ್ತಾನೆ. ನಿಮ್ಮ ಹತ್ರ ಎಲ್ಲ ರೈತರು ತಗೊಂಡು ಹೋಗಿರ್ತಾರೆ, ಟ್ರ್ಯಾಕ್ಟರ್ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಅವನಿಗೆ ಏನು ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ತೀರಿ? ಈಗ ಒಮ್ಮೆಲೆ ಹೊರಗಡೆಯಿಂದ ಒಬ್ಬ ರೈತ ಬಂದ, ಅವನಿಗೆ ನಾವು ಮಿಷನ್ ಬೇಕು ಅಂತ ಹೇಳಿ ನಾಳೆ ಬೇಕು ಅಂತ ಹೇಳಿದ್ರೆ ಒಮ್ಮೆಲೆ ಕೊಡೋದಿಲ್ಲ. ಒಂದು ಪ್ರೊಸೀಜರ್ ಇದೆ, ಯಾವ ರೀತಿ ಅಂದ್ರೆ ಒಂದು ಆಧಾರ್ ಕಾರ್ಡ್ ಕೊಡಬೇಕು ಮತ್ತು ಜಮೀನಿನ ಪಾಣಿ ನಂಬರ್ ಕೊಡಬೇಕು. ಒಂದು ವಿವರವನ್ನು ನಾವು ದಾಖಲಾತಿಯನ್ನ ಮಾಡ್ಕೊಳ್ತೀವಿ ಸಾಫ್ಟ್ವೇರ್ ನಲ್ಲಿ. ಅವನಿಗೆ ನಾಳೆ ಬೇಕಪ್ಪ ಅಂದ್ರೆ ಮೊದಲು ಯಾರ್ದು ಬುಕ್ಕಿಂಗ್ ಆಗಿರುತ್ತೆ ಅವರಿಗೆ ನಾವು ಮೊದಲು ಆದ್ಯತೆ ಕೊಡ್ತೀವಿ. ಅವ್ನಿಗೆ ನಾಳೆನೆ ಬೇಕು ಅಂದ್ರೆ ನಾಳೆ ಫ್ರೀ ಇತ್ತು ಯಂತ್ರಗಳಂದ್ರೆ ನಾಳೆ ಕೊಡ್ತೀವಿ. ಅಕಸ್ಮಾತ್ ಒಂದ್ 2 ದಿನ ಲೇಟ್ ಆಗುತ್ತೆ ಅಂದ್ರೆ ಇದು ಮೊದಲು ಬುಕ್ಕಿಂಗ್ ಆಗಿದೆಯಪ್ಪ ಅನ್ಕೊಂಡು ಅವನ ಕಡೆಯಿಂದ ಮೊದಲು ಮುಂಗಡ ಹಣವನ್ನ, ಉದಾಹರಣೆ ಒಂದು ರೋಟೋವೇಟರ್ 1 ಎಕರೆ ಇದೆ ಅವನಿಗೆ ನಾಳೆ ಬೇಕು ಅಂದ್ರೆ ಒಂದು 1500 ರೂಪಾಯಿ ಅಂದ್ರೆ 300 ರೂಪಾಯಿ ನಮ್ಮ ಹತ್ರನೇ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 1500 ರೂಪಾಯಿ ಅಮೌಂಟ್ ಇಸ್ಕೊಂಡು ಅಡ್ವಾನ್ಸ್ ತಗೊಂಡು ಸರಿ ಸಿಗಿ ನಾಳೆ ನಾವು ಮುಂಗಡ ತಗೊಂತೀವಿ ಸರ್. ಅಕಸ್ಮಾತ್ 1 ಎಕರೆ 1700 ಗಂಟೆ ರೋಟೋವೇಟರ್ ವರ್ಕ್ ಮುಗಿತು, ಇನ್ನು 300 ರೂಪಾಯಿ ಅವನಿಗೆ ರಿಟರ್ನ್ ಕೊಡುವಂತ ಒಂದು ನಮ್ಮಲ್ಲಿ ವ್ಯವಹಾರ ನಡೀತಾ ಇದೆ. ಈಗ ಒಂದು ತಾಸಿನ ಲೆಕ್ಕ ತಗೋತಾರೆ ಹೇಗೆ? ಟ್ರ್ಯಾಕ್ಟರ್ ಫ್ಲೋ ಮಾಡೋದು ಅಥವಾ ನೇಗಿಲ ಹೊಡೆದಿರಬಹುದು ಅಥವಾ ಕುಂಟೆ ಹೊಡೆದಿರುತ್ತೆ, ಭೂಮಿ ಸಿದ್ಧತೆ ಮಾಡ್ತಕ್ಕಂಥ ಕೆಲಸಗಳು ಬರ್ತವೆ, ಅಂತ ಯಂತ್ರಗಳನ್ನ ಹೇಗೆ ಒಂದು ತಾಸಿಗೆ ಯಾವ್ಯಾವ ರೇಟ್ ಇದೆ ನಿಮ್ಮಲ್ಲಿ? 5 ಕಾಲಿನ ಒಂದು ಮಡಿಕೆ ಮತ್ತು ಕುಂಟೆಗಳು ಇವೆಲ್ಲ ಗಂಟೆ ಆಧಾರದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್. ಅದನ್ನ 700 ರೂಪಾಯಿಗೆ ನಾವು ಪರ್ ಅವರ್ ಹೊಡಿತಾ ಇದೀವಿ. ಹೊರಗಡೆ ಆದ್ರೆ 900 ರೂಪಾಯಿನ 1000 ರೂಪಾಯಿವರೆಗೂ ಲೋಕಲ್ ರೈತರು ಹೊರಗಡೆ ಹೊಡಿತಾ ಇದಾರೆ. ಈಗ ರೈತ ಹೊಲದಲ್ಲಿ ಟ್ರ್ಯಾಕ್ಟರ್ ತಗೊಂಡು ಹೋಗ್ತಾನೆ, ಕೆಲಸ ಪ್ರಾರಂಭ ಮಾಡ್ತಾರೆ, 1-2 ತಾಸು ಆಮೇಲೆ ಏನೋ ರಿಪೇರಿ ಆಗಿ ಅಥವಾ ಏನೋ ಎಂಜಿನ್ ಆಗಿ ಕೆಟ್ಟ ಬಿಡುತ್ತೆ, ನಿಂತು ಬಿಡುತ್ತೆ, ಅಂತ ಸಂದರ್ಭದಲ್ಲಿ ಹೇಗೆ ವ್ಯವಸ್ಥೆ ಮಾಡ್ತೀರಿ ರೈತರಿಗೆ ಅಥವಾ ಹೇಗೆ ಅಲ್ಲಿ ಕೆಲಸಗಳು ಆಗ್ತಾವೆ ಅಂತೀರಿ? ಈಗ ಉದಾಹರಣೆ, ಒಂದು ನೇಗಿಲು ಹೊಡಿತಾ ಇರ್ತಾನೆ ಡ್ರೈವರು, ಅವನಿಗೆ ಏನೋ ಗಾಡಿನ ರಿಪೇರಿ ಬಂತು ಅಥವಾ ನೇಗಿಲಿನ ರಿಪೇರಿ ಬಂತು, ಅಲ್ಲಿ ನಾವು ಈಗ ಉದಾಹರಣೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ ಡ್ರೈವರು, 9:30 ಆಗ್ತಾ ಇರುತ್ತೆ ರಿಪೇರಿ ಬಂದ್ಬಿಡುತ್ತೆ, ಆ ಎಂಡಿಂಗ್ ಟೈಮಿಗೆ ಮಾಡ್ಕೊಬಿಡ್ತಾರೆ, 9:30 ಟೈಮ್ ಸ್ಟಾಪ್ ಮಾಡಿಬಿಡ್ತಾರೆ, ಮತ್ತೆ ಯಾವಾಗ ಗಾಡಿ ಅಥವಾ ಈ ನೇಗಿಲು ರೆಡಿ ಆಗುತ್ತೆ ಅಲ್ಲಿಂದ ಹೊಸ ಟೈಮಿಂಗ್ ಲೆಕ್ಕಾಚಾರ ಇಟ್ಕೊಳ್ತೀವಿ ಸರ್. ಅಲ್ಲಿಂದ ಅವರಿಗೆ ನಾವು ಗಂಟೆ ಲೆಕ್ಕ ಕೊಡ್ತೀವಿ ರೈತರಿಗೆ. ಈಗ ಸಾಮಾನ್ಯವಾಗಿ ಬಿತ್ತಕ್ಕಂಥ ಸೀಸನ್ ಅಲ್ಲಿ ಕೂರಿಗೆಗಳಿಗೆ, ಟ್ರ್ಯಾಕ್ಟರ್ ಕೂರಿಗೆಗಳಿಗೆ ಬಿತ್ತಕ್ಕಂಥ ಕೂರಿಗೆಗಳಿಗೆ ಬಹಳಷ್ಟು ಬೇಡಿಕೆ ಬರುತ್ತೆ. ರೈತರು ಎಲ್ಲರೂ ಬರ್ತಾರೆ, ಯಾರ ಹತ್ರ ಟ್ರ್ಯಾಕ್ಟರ್ ಇರೋದಿಲ್ಲ, ಎಲ್ಲರೂ ಬಂದು ಒಂದು 100 ಜನ ಬಂದ್ಬಿಡ್ತಾರೆ ಒಮ್ಮೆ ನಿಮ್ಮ ಸೆಂಟರ್ಗೆ, ನಮಗೆ ಟ್ರ್ಯಾಕ್ಟರ್ ಬೇಕು ಬಿತ್ತನೆ ಮಾಡ್ಲಿಕ್ಕೆ ಅಂತಕ್ಕಂಥದ್ದು. ಅವಾಗ ನೀವು ಇಲ್ಲ ಅವ್ರದ್ದೆಲ್ಲ ಹೆಸರು ಬರ್ಕೊಂಡು ಸೀನಿಯರಿಟಿ ಮೇಲೆ ಕೊಡ್ತೀವಿ ಅಂತ ಹೇಳ್ತೀರಿ, ಸೀನಿಯರಿಟಿ ಮೇಲೆ ಕೊಡೋಕೆ ಹಸಿ ಹಾರಿ ಹೋಗ್ಬಿಡುತ್ತೆ, ಅವ್ರ ಲೆಕ್ಕ ಬರೋಕೆ 15 ದಿವಸ ಆಗಿಬಿಡುತ್ತೆ, ಪಾಳೆ ಬರ್ಬೇಕಂದ್ರೆ 15 ದಿವಸ ಬಿತ್ತನೆ ತಡಿಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಹೇಗೆ ವ್ಯವಸ್ಥೆಗಳು ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ರೈತರಿಗೆ? ನೀವು ಆಗೋದಿಲ್ಲ ಅಂತ ಹೇಳ್ತೀರಾ ಅಥವಾ ನಿಮ್ಮ ನಂಬರ್ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾರೆ ಹೇಗೆ? ಇದು ನಮಗೆ ತುಂಬಾ ಅನುಭವ ಆಗಿದೆ. ಈಗ ಒಮ್ಮೆಲೆ ನಮಗೆ 50 ಅಥವಾ 100 ಜನ ರೈತರು ನಮಗೆ ಬಿತ್ತನೆ ಕೂರಿಗೆ ಬೇಕು ಅಂತ ಹೇಳಿ ಬರ್ತಾರೆ. ಈಗ ಸರ್ ಹೇಳ್ದಾಗೆ ಹೊರಗಡೆ ಸಿಗೋದಿಲ್ಲ, ಟ್ರ್ಯಾಕ್ಟರ್ ಸಿಗೋದಿಲ್ಲ ಅಥವಾ ಬಿತ್ತನೆ ಕೂರಿಗೆ ಸಿಗೋದಿಲ್ಲ. ಈ ಸಮಸ್ಯೆ ಬಂದಾಗ ನಾವೇನ್ ಮಾಡ್ತೀವಿ, ಹತ್ರದಲ್ಲಿರುವಂತಹ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿರುವಂತಹ ಕೃಷಿ ಯಂತ್ರಧಾರೆ ಸೇವಾ ಕೇಂದ್ರದಲ್ಲಿರುವಂತಹ ಕೇಂದ್ರಗಳಲ್ಲಿ ಬಿತ್ತನೆ ಕೂರಿಗೆ ಹೆಚ್ಚು ಇರುತ್ತೆ, ಅಲ್ಲಿ ನಾವು ತಗೊಂಡು ಇಲ್ಲಿ ರೈತರಿಗೆ ಯಾವುದೇ ರೀತಿಯಲ್ಲಿ ಬಿತ್ತನೆ ಸಮಯದಲ್ಲಿ ಸಮಸ್ಯೆ ಆಗ್ಲಾರ್ದಾಗೆ ನಾವು ನೋಡಿಕೊಂಡು ಅವರಿಗೆ ಯಂತ್ರವನ್ನು ಕೊಡ್ತೀವಿ ಸರ್. ಹೇಗೆ ರೈತರು ಪೇಮೆಂಟ್ ಅನ್ನ ಮಾಡೋದನ್ನ ಇಮಿಡಿಯೇಟ್ ಕೆಲಸ ಆದ್ಮೇಲೆ ಪೇಮೆಂಟ್ ಮಾಡಬೇಕು ಅಥವಾ ಏನಾರು ಅವರಿಗೆ ಕನ್ಸೆಷನ್ ಕೊಡ್ತೀರಾ, ಒಂದೆರಡು ದಿವಸ ಆದ್ಮೇಲೆ ಮಾಡ್ತೀನಿ, ಹತ್ತು ದಿವಸ ಆದ್ಮೇಲೆ ಮಾಡ್ತೀನಿ ಅಂದ್ರಂತವ್ರಿಗೆ, ಅಥವಾ ಅಡ್ವಾನ್ಸ್ ಆಗಿ ನೀವು ಪೇಮೆಂಟ್ ಮಾಡಿದ್ಮೇಲೆ ಟ್ರ್ಯಾಕ್ಟರ್ನ ಭೂಮಿಗೆ ಕಳಿಸ್ತೀರಾ ಹೇಗೆ? ಈಗ ಎಲ್ಲ ರೈತರು ಒಂದೇ ತರದಲ್ಲಿ ಇರೋದಿಲ್ಲ, ಈ ಸಮಸ್ಯೆಗಳು ತುಂಬಾ ಕಂಡು ಬಂದಿದೆ, ಈಗಲೂ ಕೂಡ ಕಂಡು ಬರ್ತಾ ಇದೆ. ಅಡ್ವಾನ್ಸ್ ಎಲ್ಲ ಕಟ್ತಾರೆ, ಉದಾಹರಣೆ ಒಂದು 200 ರೂಪಾಯಿ 300 ರೂಪಾಯಿ ರೈತನೇ ಕೊಡೋಣ ಆಗಿರ್ತಾನೆ, ಅವನಿಗೆ 2 ದಿನ ಅಥವಾ 3 ದಿನ ಟೈಮ್ ಕೊಡ್ತೀವಿ ಸರ್. ಅಥವಾ ಅವನಿಗೆ ಇನ್ನೂ ಆಗಲಿಲ್ಲ, ನಮಗೆ ಹೆಡ್ ಆಫೀಸಿಗೆ ನಾವು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು, ಉದಾಹರಣೆ ಇಂಥ ರೈತನಿಂದ ನಮಗೊಂದು 1,000 ರೂಪಾಯಿ 2,000 ರೂಪಾಯಿ ಬರಲಿಕ್ಕಿದೆ, ಅಕೌಂಟಿಂಗ್ ಮಾಡಲಿಕ್ಕೂ ನಮಗೆ ಈಗ ಎಲ್ಲವೂ ಕೂಡ ಸಾಫ್ಟ್ವೇರ್ ಎಲ್ಲ ಇದು ಮಾಡಿದ್ದಾರೆ ಸರ್, ಎಂಟ್ರಿ ಮಾಡಿದ್ದಾರೆ. 5 ದಿನದೊಳಗಡೆ ನಾವೆಲ್ಲ ಸಾಫ್ಟ್ವೇರ್ ಎಂಟ್ರಿ ಮಾಡಿ ಕ್ಲೋಸ್ ಮಾಡಿಬಿಡಬೇಕು. ಅಕಸ್ಮಾತ್ ನಾವು ಎಂಟ್ರಿ ಮಾಡದೇ ಇದ್ರೆ ಇನ್ನೊಬ್ಬ ರೈತಿಗೆ ನಾವು ಸರ್ವಿಸ್ ಕೊಡಲಿಕ್ಕೆ ಸಮಸ್ಯೆ ಆಗುತ್ತೆ, ಎಂಟ್ರಿ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಇಲ್ಲ ಸರ್, ನಂಗೆ ಒಂದು 5 ರೂಪಾಯಿ ಕೊಡಲಿಕ್ಕೆ ಈಗ ಆಗೋದಿಲ್ಲ, ಒಂದು 3 ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಹೆಡ್ ಆಫೀಸಿನ ಲೆಟ್ರ್ ಕಳಿಸ್ತೇವೆ. ಈ ರೈತನಿಗೆ ನಮಗೆ ಈಗ ದುಡ್ಡಿಲ್ಲ ಕೊಡಲಿಕ್ಕೆ, ಒಂದು 2 ದಿನ ನಮಗೆ ಹೆಚ್ಚಿಗೆ ಟೈಮ್ ಕೊಡಬೇಕು ಅನ್ನೋ ಉದ್ದೇಶ ಲೆಟ್ರ್ ಕಳಿಸ್ತೇವೆ, ಮಂಜೂರಾತಿ ಆಗುತ್ತೆ, ಇನ್ನೊಬ್ಬ ರೈತನಿಗೆ ಸರಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ಆ ಥರ ಪ್ರೊಸೀಜರ್ ಇದೆ. ರೈತನಿಗೆ ನಾವು ಬೆನ್ನ ತಿನ್ನಿ ಕಟ್ಟಲೇಬೇಕು, ಇಷ್ಟೇ ದಿವಸದಲ್ಲಿ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಒಬ್ಬ ರೈತ ಅವನ ಹತ್ರ ಟ್ರ್ಯಾಕ್ಟರ್ ಇರುತ್ತೆ, ಆದರೆ ಯಾವುದೇ ಒಂದು ಉಪಕರಣಗಳು ಇರೋದಿಲ್ಲ, ಕೂರಿಗೆ ಕುಂಟೆ ಬೇರೆ ಸಾಮಾನುಗಳಿರೋದಿಲ್ಲ. ಇನ್ನೊಬ್ಬ ರೈತನ ಕಡೆ ಎಲ್ಲ ಸಾಮಾನುಗಳಿರ್ತವೆ, ಟ್ರ್ಯಾಕ್ಟರ್ ಇರೋದಿಲ್ಲ, ಏನೋ ಕಾರಣಾಂತರಗಳಿಂದ ಟ್ರ್ಯಾಕ್ಟರ್ ಇರೋದಿಲ್ಲ, ಅಂಥವ್ರಿಗೆ ಏನಾದರೂ ಇಲ್ಲಿ ನಿಮ್ಮ ಕೇಂದ್ರದಿಂದ ಬರೇ ಯಂತ್ರಗಳನ್ನು ಬಾಡಿಗೆ ಕೊಡೋದು, ಬರೇ ಫ್ಲೋಗಳನ್ನು ಬಾಡಿಗೆ ಕೊಡೋದು, ಆ ಥರ ವ್ಯವಸ್ಥೆ ಮಾಡಿಕೊಡ್ತೀರಾ ರೈತರಿಗೆ? ಎಲ್ಲ ರೈತರು ಕೂಡ ಕೇಳ್ತಾರೆ ಸರ್ ಹೇಳಿದಾಗೆ, ಒಬ್ಬ ರೈತನ ಹತ್ರ ಟ್ರ್ಯಾಕ್ಟರ್ ಇದೆ, ಫ್ಲೋಗಳಿರೋದಿಲ್ಲ ಅಥವಾ ಬಿತ್ತನೆ ಕೂರಿಗೆ ಇರೋದಿಲ್ಲ, ಯಾವುದೊಂದು ಏನೇವನ್ನ ಫ್ಲೋ ಇರೋದಿಲ್ಲ ಏನೋ ಅನ್ಕೋಬೋದು, ಅವನ್ ನನ್ನ ಹತ್ರ ಬಂದು ಸರ್ ಒಂದು 5 ಮಡಿಕೆ ಕೊಡಿ, ನಾನು ದುಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ. ನಾವೆಲ್ಲ ಮೊದಲು ಕೊಡ್ತಾ ಇದ್ದೀವಿ ಸರ್, 1 ವರ್ಷದಿಂದ ಮೊದಲು ಕೊಡ್ತಾ ಇದ್ವು. ಅವರು ರೈತ ಏನು ಮಾಡ್ತಾನೆ, ಚೆನ್ನಾಗಿ ಫ್ಲೋ ಮಾಡ್ಕೊಂಡು ಅಂದರೆ ಕಲ್ಲು ಭೂಮಿನೋ ಏನು ನೋಡಿದಿಲ್ಲ, ಒಟ್ರಾಶಿ ಉಳುಮೆ ಮಾಡಿ ಬರ್ತಾನೆ, ಅಲ್ಲಿ ಏನೋ ರಿಪೇರಿ ಮಾಡ್ಕೊಂಡು ಬಂದ ಅಂದರೆ ಅದು ಸುಸ್ಥಿತಿಯಲ್ಲಿ ಇಟ್ಕೊಂಡು ಅಮ್ಮಿಗೆ ವಾಪಸ್ ಕೊಡ್ತಾ ಇರಲಿಲ್ಲ. ಈ ಸಮಸ್ಯೆನ ನಮಗೆ ಹೆಡ್ ಆಫೀಸಲ್ಲಿ ನಾವು ತಿಳಿಸಿದಾಗ ಕೊಡಬೇಡಿ ಅಂತೇಳಿ ಹೇಳಿದ್ದಾರೆ. ಈಗ ನಮಗೆ ಕೇಂದ್ರ ಕಚೇರಿಯಿಂದ ಬಂದ ಆದೇಶ ಪ್ರಕಾರ ರೈತನಿಗೆ ಡ್ರೈವರು ನಮ್ಮವರೇ, ಟ್ರ್ಯಾಕ್ಟರ್ ನಮ್ಮದೇ, ಫ್ಲೋ ಎಲ್ಲ ನಮ್ಮದೇ, ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಆ ರೀತಿ ಬರೀ ಯಂತ್ರವನ್ನೇ, ಬಿತ್ತನೆ ಕುರಿಗೆ ಒಂದೇನೆ, ಕುಂಟೆ ಒಂದೇನೆ ನಾವು ಕೊಡ್ತಾ ಇಲ್ಲ. ಒಂದು ಕೊಡಲಿಕ್ಕೆ ನಮಗೆ ಅವಕಾಶ ಇದೆ, ಅದು ಟ್ರಾಲಿ ಕೊಡ್ತಾ ಇದ್ದೀವಿ, ಅದು ರೈತನ ಒಂದು ಕೃಷಿ ಭೂಮಿ ಕೆಲಸಕ್ಕೆ ಮಾತ್ರ. ಅದೇನಂದರೆ ಈಗ ಗೊಬ್ಬರ ಹಾಕ್ಲಿಕ್ಕೆ ಆಗಿರ್ಬೋದು, ಮಣ್ಣು ಹೊಡಿಲಿಕ್ಕೆ ಅದು ಮಾತ್ರ, ಮರಳು ಹೊಡಿಲಿಕ್ಕೆ ಕಲ್ಲು ಹೊಡಿಲಿಕ್ಕೆ ನಾವು ಅದನ್ನು ಕೊಡ್ತಾ ಇಲ್ಲ. ಅದನ್ನ ಬಿಟ್ಟು ಯಾವುದೇ ಒಂದು ಯಂತ್ರವನ್ನು ಸಪ್ರೇಟ್ ನಾವು ಕೊಡ್ತಾ ಇಲ್ಲ. ಈಗ ಕೃಷಿ ಯಂತ್ರಧಾರಿ ಯೋಜನೆಯಡಿ ಒಂದು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ನಿರ್ಮಾಣ ಆಗಿದ್ದಾವೆ. ಇಲ್ಲಿ ಕೃಷಿ ಇಲಾಖೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಂದು ಸಂಬಂಧಗಳು, ಪಾತ್ರಗಳು ಏನೇನು ಇರ್ತವೆ ಇಲ್ಲಿ? ಮುಖ್ಯವಾಗಿ ಯಾವ ರೀತಿ ಮಾನಿಟರಿಂಗ್ ಆಗ್ತಿರುತ್ತೆ, ಇಲಾಖೆ ಮತ್ತು ಏನು ಸಂಸ್ಥೆ ನಡುವೆ ಯಾವ ರೀತಿ ಒಂದಿದಿರುತ್ತೆ ಇಲ್ಲಿ? ಈಗ ನಮಗೆ ಸರ್ಕಾರದ ಒಂದು ಸಹಕಾರದಿಂದ ಈ ಒಂದು ಕೃಷಿ ಯಂತ್ರಧಾರೆ 164 ಆಫೀಸ್ ಆಗಿರುವಂಥದ್ದು 75% ನಮಗೆ ಸರ್ಕಾರ ಒಂದು ಸಬ್ಸಿಡಿ ಕೊಡ್ತದೆ, ಇನ್ನು 25% ನಮ್ಮ ಧರ್ಮಸ್ಥಳ ಯೋಜನೆ ಬರ್ಸುತ್ತೆ. ಪೂರ್ತಿ ಎಲ್ಲ ಕೃಷಿ ಯಂತ್ರಧಾರೆಯ ಪೂರ್ತಿ ಜವಾಬ್ದಾರಿ ಧರ್ಮಸ್ಥಳ ಯೋಜನೆ ಇರುತ್ತೆ. ಕೃಷಿ ಇಲಾಖೆಯಿಂದ RSK ಅವರು ಆಗಿರ್ಬೋದು ಅಥವಾ ADS ಅವರು ಅಥವಾ DDS ಅವರು ನಮ್ಮ ಈ ಒಂದು ಕಚೇರಿಗೆ ವಿಸಿಟ್ ಮಾಡ್ತಾರೆ ತಿಂಗಳಿಗೊಮ್ಮೆ. ಅವ್ರಿಗೂ ಕೂಡ ನಾವು ಈ ಒಂದು ಕಚೇರಿ ಯಾವ ರೀತಿ ನಡೆಸ್ತಿದ್ದೀವಿ, ಯಾವ ರೀತಿ ನಮಗೆ ಸಮಸ್ಯೆ ಆದಾಗ ಪ್ರಗತಿಪರ ರೈತರ ಒಂದು ಸಹಕಾರ ಪಡ್ಕೊಂತೀವಿ, ಅವರೆಲ್ಲ ನಮ್ಮಿಂದ ಮಾಹಿತಿ ತಗೊಳ್ತಾರೆ, ಅವರ ಸಹಕಾರ ಸಂಪೂರ್ಣ ಇದೆ. ಇಲ್ಲಿ ಒಟಗಲ್ ಭಾಗದಲ್ಲಿ ಮುಖ್ಯವಾಗಿ ಯಾವ ಒಂದು ಯಂತ್ರಗಳಿಗೆ ಬೇಡಿಕೆ ಜಾಸ್ತಿ ಇದಾವೆ, ಹೇಗೆ ನೀರಾವರಿ ಇದೆಯಾ, ಒಣಬೇಸಾಯ ಇದೆಯಾ? ತಾವು ಹೇಳಿದ ಸುಮಾರು ಹಳ್ಳಿಗಳು ಬರ್ತಾವೆ ಇಲ್ಲಿ, ಹೇಗೆ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಿಮ್ಮ ಕೇಂದ್ರಕ್ಕಿದೆ ಎಲ್ಲ ಒಂದು ಬೇಡಿಕೆಗಳನ್ನು? ಅತಿ ಹೆಚ್ಚು ಬಿತ್ತನೆ ಕೂರಿಗೆ ಮತ್ತು 5 ಮಡಿಕೆ ಮತ್ತು ಕುಂಟೆ ಬಹಳ ರನ್ನಿಂಗ್ ಆಗ್ತಾ ಇದೆ. ಮತ್ತೆ ಅವರಿಗೆ ಯಾವುದೇ ರೀತಿಯಲ್ಲಿ ಯಂತ್ರಗಳು ಸಿಗೋದಿಲ್ಲಪ್ಪ ಅನ್ನೋ ರೀತಿ ಆಗಬಾರ್ದು. ಅವರಿಗೆ ಆಗಲೇ ಹೇಳಿದಾಗೆ ಯಂತ್ರಗಳು ಬೇರೆ ನಮ್ಮ ಕೇಂದ್ರದಲ್ಲಿ ಲಭ್ಯ ಇರುತ್ತೆ, ಅದನ್ನು ತಗೊಂಡು ರೈತರಿಗೆ ನಾವು ಸರಿಸಿಕೊಡ್ತಾ ಇದ್ದೀವಿ. ಈಗ ಬಹಳಷ್ಟು ಮಂದಿ ಒಣಬೇಸಾಯ ಇರೋದ್ರಿಂದ ಸಜ್ಜೆ ಬೆಳೀತಾರೆ, ಜೋಳ ಬೆಳೀತಾರೆ, ನವಣೆ ಹಾಕ್ತಿರ್ತಾರೆ, ಆಮೇಲೆ ತೊಗರಿ, ಕಡಲೆ ಇವೆಲ್ಲ ಅಲ್ಲಲ್ಲೇ ರೋಡಿಗೆ ಹಾಕಿ ರಾಶಿ ಮಾಡೋದನ್ನೆಲ್ಲ ನೋಡ್ತಾ ಇರ್ತೀವಿ ಕೆಲವೊಂದು ಭಾಗದಲ್ಲೆಲ್ಲ. ಯಾಕೆ ಕೇಳಿದಾಗ ರೈತರು ಹೇಳೋದು, ಇಲ್ರಿ ನಮ್ಮ ಕಡೆ ಎಲ್ಲಿ ಮಷಿನ್ ಇಲ್ಲ ರಾಶಿ ಮಾಡುವಂಥವು, ಎಲ್ಲಿ ಸಿಗ್ತಾವೆ ಇಲ್ಲಿ ಹಾಗೆ ಹೀಗೆ ಹೇಳ್ತಿರ್ತಾರೆ, ಏನೇನು ಸಮಸ್ಯೆಗಳು. ಈಗ ನಿಮ್ಮಲ್ಲಿ ರಾಶಿ ಮಾಡ್ತಕ್ಕಂಥ ಮಷಿನ್ಗಳು ಯಾವ್ಯಾವ ಬರ್ತವೆ? ಈಗ ಜೋಳ, ಸಜ್ಜೆ, ಒಣಬೇಸದಲ್ಲಿ ಬೆಳೀತಕ್ಕಂಥ ಬೆಳೆಗಳು ರಾಶಿ ಮಾಡೋದು ರೈತರಿಗೆ ಕಷ್ಟ ಆಗಿಬಿಡುತ್ತೆ, ಸೂರ್ಯಪಾನ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಇವಕ್ಕೆಲ್ಲ ಲಭ್ಯತೆ ಇದೆಯಾ? ಇಲ್ಲಿ ಒಟಗಲಲ್ಲಿ ಒಣಬೇಸಾಯ ಅಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಒಣಬೇಸಾಯ ಪ್ರದೇಶಗಳೇ ಇರೋದ್ರಿಂದ ಆಧಾರಿತವಾಗಿ ನಮ್ಮ ಹತ್ರ MCT ಅಂದರೆ ಮೆಕ್ಕೆಜೋಳ ಜಿನ್ನಡ ಮಿಷನ್ಗಳು ಆಗಿರ್ಬೋದು, ಸೂರ್ಯಪಾನ ಜಿನ್ನಡ ಮಿಷನ್ ಪ್ರತಿಯೊಂದು ಕೂಡ ಇದೆ. ರಾಶಿ ಮಷಿನ್ಗಳನ್ನು ಹೇಗೆ ಸರ್ವಿಸ್ ಕೊಡ್ತೀರಿ ನೀವು? ಗಂಟೆಗೆ ರೇಟ್ ಇರುತ್ತೆ, ಅಲ್ಲಿ ಹೇಗೆ ರೇಟನ್ನು ಮಾಡ್ತೀರಿ? ರಾಶಿ ಮಷಿನ್ಗಳು ಸೂರ್ಯಪಾನ ಇರ್ಬೋದು, ಜೋಳ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಕಡಲೆ ಇರ್ಬೋದು, ಇವಕ್ಕೆಲ್ಲ? ಇವೆಲ್ಲ ಒಣ ಪ್ರದೇಶ ಬೇಸಾಯಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೆಕ್ಕೆಜೋಳ ಜಿನ್ನಡ ಮಿಷನ್ಗಳು, ಸೂರ್ಯಪಾನ ಜಿನ್ನಡ ಮಿಷನ್ಗಳು ಎಲ್ಲ ಗಂಟೆ ಆಧರಿಸಿದ್ರೆ ಇದು ಕೂಡ ನಡೀತಾ ಇದೆ. ಇದು ಗಂಟೆ ಆಧಾರಕ್ಕೆ 1,000 ರೂಪಾಯಿ ಇದೆ ಸರ್. ಹೇಗೆ ರಾಶಿ ಮಷಿನ್ಗಳನ್ನು ಕೊಟ್ಟಾಗ ನಿಮ್ಮ ಟೆಕ್ನಿಷಿಯನ್ ಅದರ ಹಿಂಬಲ ಹೋಗ್ತಾ ಇರ್ತಾರೆ ಅಥವಾ ರೈತರೇ ತಗೊಂಡೋಗಿ ಅವರೇ ದುಡಿಸುವಂತ ಕೊಡ್ಬೇಕಾ, ಹೇಗೆ? ಕಡ್ಡಾಯವಾಗಿ ಯಂತ್ರಗಳು ರೈತರಿಗೆ ನಮಗೆ ಕೊಟ್ರೆ, ನಮ್ಮ ಸೆಂಟರ್ದಿಂದ ಕೊಟ್ರೆ, ಅಲ್ಲಿ ಬಳಕೆ ಮಾಡೋ ಒಂದು ಅವರಿಗೆ ನಿಯಮ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಕೂಡ ಅನಾಹುತಗಳಾಗ್ತವೆ. ಬೇರೆ ಕಡೆ ಎಲ್ಲ ಆಗಿದೆ, ಬಟ್ಟೆ ಸಿಗಾಕೊಂಡು ಅಥವಾ ಹೆಣ್ಮಕ್ಳ ಕೈ ಏನೋ ಆಯ್ತು, ಬಹಳ ಸಮಸ್ಯೆ ಇರೋದ್ರಿಂದ ನಮ್ಮ ಕೇಂದ್ರದ ಸಿಬ್ಬಂದಿಗಳನ್ನ ಅಂದ್ರೆ ಡ್ರೈವರ್ಗಳನ್ನ ಕಡ್ಡಾಯವಾಗಿ ಯಂತ್ರಗಳ ಜೊತೆನೆ ತಗೊಂಡು ಹೋಗ್ಬಿಟ್ಟು ರೈತ ಸರ್ವಿಸ್ ಕೊಡ್ತಾ ಇದೀವಿ. ಏನೋ ಸಮಸ್ಯೆ ಆಗ್ತಾ ಇಲ್ಲ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಇಲ್ಲಿ ಇನ್ನೂ ಜನ ಬೇಡಿಕೆ ಯಾವ್ದಕ್ಕೆ ಬರ್ತಾ ಇದೆ ಜಾಸ್ತಿ? ಅಂತ ಯಂತ್ರಗಳು, ಹೊಸ ಹೊಸ ಯಂತ್ರಗಳು ಬರ್ತಾ ಇದ್ದಾವೆ ಈಗೆಲ್ಲ, ತಾವು ಹೇಳಿದ ನಡಕಟ್ಟಿನ ಕೂರಿಗೆ ಅಂತಕ್ಕಂಥದ್ದು, ಹೇಗೆ ಯಂತ್ರಗಳನ್ನು ತರಿಸ್ರಿ, ನಮಗೆ ಆ ಯಂತ್ರ ಬೇಕು ಈ ಯಂತ್ರ ಬೇಕು ಅಂತಕ್ಕಂಥ ರೈತರು ಬೇಡಿಕೆ ಇಟ್ಟಿದ್ದಾರೆ? 2021 ಮತ್ತು 2022 ಸಾಲಿನಲ್ಲಿ ನಮಗೆ ರೈತರು ಬೇಡಿಕೆ ಕೊಟ್ಟರು. ಏನಪ್ಪಾ ಅಂದ್ರೆ ಈಗ ಭತ್ತ ಕಟಾವಾಗಿರುತ್ತೆ, ಭತ್ತ ಕಟಾವಾದ್ಮೇಲೆ ಆ ಒಂದು ಕೌಲಿನ, ನೆಲ್ಲು ಕೌಲಿನ ಕಟ್ ಮಾಡಲಿಕ್ಕೆ ತುಂಬಾ ರೈತರು ಸುಡ್ತಾ ಇದ್ದಾರೆ. ಅದನ್ನ ಸುಡಬಾರ್ದು, ಭೂಮಿ ಗೊಬ್ಬರ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ಮಾಹಿತಿ ಕೊಟ್ಟು, ರೈತರು ಕೂಡ ಕೆಲವು ಪ್ರಗತಿಪರ ರೈತರಿಂದ ನಮ್ಮ ಮಾಹಿತಿ ತಗೊಂಡು ಸ್ಲ್ಯಾಶ್ ಅನ್ನ ತರಿಸಿದೀವಿ. ಮತ್ತು ಪೆಂಡಿ ಕಟ್ಟೋ ಅಂತ ಒಂದು ಮಿಷನ್ ಕೂಡ ಅದನ್ನು ಕೂಡ ತರಿಸಿ, 2 ವರ್ಷ ಆಯ್ತು. ಹಾರ್ವೆಸ್ಟ್ ಇಲ್ಲಿ ಗೂಗಿಬಾಳ ಆಗಿರ್ಬೋದು, ಕವಿತಾಳ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ ಭತ್ತ ಬೆಳೀತಿದ್ರು, 2 ಎಕರೆ 3 ಎಕರೆ 8 ಎಕರೆ. ಅವರಿಗೆ ಹೊರಗಡೆಯಿಂದ ಭತ್ತ ಕಟಾವು ಮಾಡೋ ಅಂತ ಒಂದು ಮಿಷನ್ ಕೊಡ್ತಾ ಇರಲಿಲ್ಲ. ಯಾಕೆ ಅವರೆಲ್ಲ ಸುಮಾರು 300 ಎಕರೆ 400 ಎಕರೆ ಇದ್ರಲ್ಲಿ ಮಾತ್ರ ಬರ್ತಾ ಇದ್ರು. ನಾವು ಬರೀ 8 ಎಕರೆ 10 ಎಕರೆ 5 ಎಕರೆ ಇದು ಕೂಡ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಆ ಉದ್ದೇಶಕ್ಕೋಸ್ಕರ 3 ವರ್ಷ ಆಯ್ತು ಆ ಭತ್ತ ಕಟಾವು ಯಂತ್ರ ಕೂಡ ತರಿಸಿದೀವಿ. ಇದು ಗಂಟೆಗೆ 2,300 ರೂಪಾಯಿ ಇದೆ ಸರ್ ಇಲ್ಲಿ ಲೋಕಲ್. ಹೊರಗಡೆ ಆದ್ರೆ ಈಗ ನಮಗೆ ಓ ಸೀಸನ್ ಅಲ್ಲಿ 2,800 ರೂಪಾಯಿ ಕೊಯ್ದ್ರು, ನಾವು 2,300 ರೂಪಾಯಿಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಡೀಸೆಲ್ ರೇಟು 96 ರೂಪಾಯಿ ಇದ್ರು ಕೂಡ ಈ ಕಡಿಮೆ ಆಗಿದೆ, 86 ರೂಪಾಯಿ ಆಗಿದೆ. ಡೀಸೆಲ್ ರೇಟ್ ಹೆಂಗ್ ಕಡಿಮೆ ಆಗುತ್ತೆ ಹಂಗ ನಾವು ರೇಟ್ ಕಡಿಮೆ ಮಾಡ್ತಾ ಸರ್ವಿಸ್ ಕೊಡ್ತಾ ಇದೀವಿ. ಈ ನೋಡಿ ಒಣಬೇಸದಲ್ಲಿ ಹತ್ತಿ ಮತ್ತು ತೊಗರಿಯನ್ನ ಬೆಳೀತಾರೆ, ಹತ್ತಿ ಕಟ್ಟಿಗೆ ಕೀಳ್ತಕ್ಕಂತ ರೈತರು ಬಹಳಷ್ಟು ಗೋಳಾಡ್ತಾ ಇದ್ದಾರೆ. ಹತ್ತಿ ಕಟ್ಟಿಗೆಯನ್ನ ಕಿತ್ತು ಪುಡಿ ಮಾಡ್ತಕ್ಕಂತ ಯಂತ್ರಗಳು ಬಂದಿದ್ದಾವೆ ಈಗ. ಆಮೇಲೆ ತೊಗರಿ ಕಟ್ಟಿಗೆಯನ್ನ ಪುಡಿ ಮಾಡ್ತಕ್ಕಂತ ಯಂತ್ರಗಳು, ಭೂಮಿಯಲ್ಲಿ ಮಿಕ್ಸ್ ಮಾಡ್ತಕ್ಕಂತ ಯಂತ್ರಗಳು ಬಹಳಷ್ಟು ಬರಬೇಕಾಗಿದೆ ಈ ಭಾಗದಲ್ಲಿ. ಹೇಗೆ ತಾವು ಇದ್ರ ಬಗ್ಗೆ ವಿಚಾರ ಮಾಡಿ ರೈತರು ಬೇಡಿಕೆ ಇಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹತ್ತಿ ಕಟ್ಟಿಗೆ ಕಟ್ ಮಾಡಿ ಭೂಮಿಗೆ ಮಿಕ್ಸ್ ಮಾಡುವಂಥ ಯಂತ್ರಗಳು, ತೊಗರಿ ಕಟ್ಟಿಗೆಯನ್ನು ಕಟ್ ಮಾಡಿ ಭೂಮಿಗೆ ಮಿಶ್ರ ಮಾಡತಕ್ಕಂಥ ಯಂತ್ರಗಳು ಅಂಥವೆಲ್ಲ ತರಿಸಿದ್ರೆ ಭಾಳ ಒಳ್ಳೇದು ಅನ್ಸುತ್ತೆ? ಹೇಗೆ ಒಂದು ಕೇಂದ್ರ ವಿಚಾರ ಮಾಡ್ತಾ ಇದೆ? ಈಗ ಸದ್ಯಕ್ಕೆ ನಮ್ಮ ಕೇಂದ್ರದಲ್ಲಿ ಕ್ರಾಸ್ ಕುಂಟೆ ಅಂತ ಇದೆ, ಭೂಮಿಗೆ ಫಲವತ್ತತೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದೇ ಒಂದು ಹತ್ತಿ ಕಟ್ಟಿಗೆಯನ್ನ ಪುಡಿ ಮಾಡಿಬಿಟ್ಟು ಅದೇ ಮಣ್ಣಲ್ಲೇ ಕೊಳಿಬೇಕು ಅಂತ ಯಂತ್ರದ ಬೇಡಿಕೆಯನ್ನ ಬರ್ತಾ ಇದೆ. ನಾವು ಕೂಡ ಕೃಷಿ ಇಲಾಖೆಗೆ ಬೇಡಿಕೆ ಇಟ್ಟಿದೀವಿ, ಮುಂದಿನ ವರ್ಷದಲ್ಲಿ ಅದು ಕೂಡ ತರಿಸಿ ನಾವು ರೈತರಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡ್ತೀವಿ ಸರ್. ಒಳ್ಳೇದು. ರವಿಚಂದ್ರ ಅವರು ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ರೈತರಿಗೆ ಹೇಳ್ಬೇಕಂದ್ರೆ ಏನಿಲ್ಲ ಸರ್, ರೈತರು ಬಹಳ ಕಷ್ಟ ಪಡ್ತಾರೆ. ಯಾವುದೇ ಒಂದು ಬೆಳೆ ಬಂದ್ರು ಕೂಡ ಅವನಿಗೆ ಕೈ ಸಿಗೋದಿಲ್ಲ, ಕೈಗೆ ಸಿಕ್ಕಿರುತ್ತೆ, ಮಳೆ ಬಂದೆಲ್ಲ ಹಾಳಾಗಿರುತ್ತೆ. ರೈತರು ಈ ಒಂದು ನಮ್ಮ ಕೇಂದ್ರದ ಸಂಪೂರ್ಣವಾದ ಒಂದು ಬೆಂಬಲವನ್ನ ಪಡ್ಕೋಬೇಕು, ಮತ್ತೆ ಅವ್ರ ಬೆಂಬಲ ಕಡ್ಡಾಯವಾಗಿ ನಮಗೆ ಬೇಕೇ ಬೇಕು. ಯಾಕೆ ರೈತರ ಸಹಕಾರ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಡ್ರೈವರ್ಗಳು, ಚಾಲಕರ ಸಮಸ್ಯೆ ಇದೆ, ಅದೊಂದು ಇಲ್ಲಿ ಸ್ವಲ್ಪ ಸುತ್ತಮುತ್ತ ಸಮಸ್ಯೆ ಇದೆ. ಸ್ಥಳೀಯವಾಗಿ ಕಡ್ಡಾಯವಾಗಿ ಸಿಕ್ಕಿ ನಾವು ತಗೊಂತೀವಿ ಅಂದ್ರೆ ನಮ್ಮ ಗಂಟೆಗೆ 75 ರೂಪಾಯಿ ಕೊಡ್ತೀವಿ ಸರ್ ಡ್ರೈವರ್ಗಳಿಗೆ. ನಮ್ಮ ಸಂಸ್ಥೆಗೆ ಒಂದು ನಾವು ರಿಕ್ವೆಸ್ಟ್ ಕೂಡ ಕೊಟ್ಟಿದ್ದೀವಿ, 85 ರಿಂದ 90 ರೂಪಾಯಿ ಕೊಡ್ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಕಳಿಸ್ತಾ ಇದೀವಿ. ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಡಿಎಲ್ ಇದ್ದಂತ ರೈತರು ಇಲ್ಲಿದ್ರೆ, ಒಟಗಲ್ಲು, ಪಾಮಂಕಲ್ಲು, ಕವಿತಾಳ ಈ ಒಂದು ಭಾಗದಲ್ಲಿ ದಯವಿಟ್ಟು ನಮಗೆ ಡ್ರೈವರ್ಗಳನ್ನ, ಚಾಲಕರನ್ನ ಹುಡುಕೊಡಿ. ಯಾಕಂದ್ರೆ ಅದೇ ಚಾಲಕರು ನಮಗೆ ಸಿಕ್ಕರೆ ನಿಮಗೆ ಸರಿಸಿಕೊಳ್ಳಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಒಟಗಲ್ ಯಂತ್ರಧಾರೆ ಕೇಂದ್ರದ ಒಂದು ಸಂಪರ್ಕ ಸಂಖ್ಯೆ, ರೈತರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿ ಬುಕ್ ಮಾಡೋದು ಅವೆಲ್ಲ ಮಾಡಲಿಕ್ಕೆ ನಂಬರ್ ಅನ್ನ ಹೇಳ್ತೀರಾ? ಕಡ್ಡಾಯವಾಗಿ ನಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ತಗೋಬಹುದು, ರವಿಚಂದ್ರ ಅಂತ ನಮ್ಮ ಹೆಸರು. ಇಲ್ಲಿ ಒಟಗಲಲ್ಲಿ ಪ್ರಬಂಧಕರಾಗಿ ಕೆಲಸ ಮಾಡ್ತಿದ್ದೀವಿ. ನನ್ನ ಒಂದು ದೂರವಾಣಿ ಸಂಖ್ಯೆ 8073879176. ಇನ್ನೊಮ್ಮೆ ಹೇಳ್ತೀನಿ, 8073879176. ಒಳ್ಳೇದು. ಇದುವರೆಗೆ ರೈತರಿಗೆ ನಿಮ್ಮ ಒಂದು ಕೇಂದ್ರದ ಬಗ್ಗೆ, ಯಂತ್ರಧಾರೆ ಒಂದು ಸೆಂಟರ್ ಯಾವ ರೀತಿ ಕೆಲಸ ಮಾಡದಂತಕ್ಕಂಥ ವಿಚಾರ, ಏನೇನು ಸಿಗ್ತಾವೆ ಇಲ್ಲಿ, ರೈತರು ಇದ್ರ ಪ್ರಯೋಜನ ಹೇಗೆ ಪಡ್ಕೋಬೇಕಂತಕ್ಕಂಥ ವಿಚಾರ ಹೇಳಿದ್ರಿ. ಖಂಡಿತ ರೈತ ಬಾಂಧವರು ಈ ಭಾಗದವರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೂ ಮಾನ್ವಿ ತಾಲೂಕಿನ ವಟಗಲ್ ಗ್ರಾಮದ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕುರಿತು ರವಿಚಂದ್ರ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬೌಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा. द्वारा भी कराया जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೀಜ ಕಲ್ಯಾಣ, ಬೀಜ ಕಲ್ಯಾಣ, ಬೀಜ ಕಲ್ಯಾಣ. ಬೀಜೋತ್ಪಾದನೆ, ಸಂಸ್ಕರಣೆ ಮತ್ತು ಸಂರಕ್ಷಣೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶೇಷಾಧಿಕಾರಿ ಬೀಜ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಬೀಜ ಗ್ರಾಮ ಯೋಜನೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಬೀಜ ಕಲ್ಯಾಣ, ಬೀಜ ಕಲ್ಯಾಣ, ಬೀಜ ಕಲ್ಯಾಣ. ರೈತ ಬಾಂಧವರೇ, ಇವತ್ತಿನ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದ ಎರಡನೇ ಕಂತಿನಲ್ಲಿ ಬೀಜ ಖರೀದಿಯಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಕುರಿತು ಡಾಕ್ಟರ್ ಉಮೇಶ್ ಹಿರೇಮಠ್, ಸಹಾಯಕ ಪ್ರಾಧ್ಯಾಪಕರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರೊಂದಿಗೆ ಸಂದರ್ಶನವನ್ನು ಇವರನ್ನ ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬವರತ್ತಿ. ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ರೈತರ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಆತ್ಮೀಯ ಸ್ವಾಗತ. ಅನ್ನದಾತೋ ಸುಖೀ ಭವ. ಚಿನ್ನದ ಗೂಡಿನ, ತೊಗರಿಯ ಬೀಡಿನ, ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1800 425 0470ಗೆ ಸಂಪರ್ಕಿಸಿ. ಡಾಕ್ಟರ್ ಉಮೇಶ್ ಹಿರೇಮಠ್ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಮೊದಲನೇದಾಗಿ ಗುಣಮಟ್ಟದ ಬೀಜವನ್ನ ಬಳಸಿ, ಗುಣಮಟ್ಟದ ಬೀಜವನ್ನ ಬಳಸಿ ಅಂತ ಹೇಳಿ ನಾವು ರೈತರಿಗೆಲ್ಲ ಹೇಳ್ತಾ ಇರ್ತೀವಿ. ಗುಣಮಟ್ಟ ಬೀಜದ ಒಂದು ಮಹತ್ವದ ಬಗ್ಗೆ ತಿಳಿಸಿಕೊಡಿ ನಮ್ಮ ರೈತರಿಗೆ ಮೊದಲನೇದಾಗಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿಯಲ್ಲಿ ಬೀಜದ ಮಹತ್ವ ಬಹಳ ಇದೆ. ಈಗ ನಾವು ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರಬೇಕಂತಂದ್ರೆ ಬೀಜ ಚೆನ್ನಾಗಿರಬೇಕು. ಬೆಳೆಯುವ ಸರಿ ಮೊಳಕೆಯಲ್ಲಿ ನೋಡು, ಸುಬೀಜಂ ಸುಕ್ಷೇತ್ರೇ ಜಯತೆ ಸಂಪದ್ಯತೆ. ಅಂದ್ರೆ ನಾವು ಒಳ್ಳೆ ಬೀಜವನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಏನು ಹೊಲದಲ್ಲಿ ನಾವು ಒಳ್ಳೆ ಇಳುವರಿ, ಬೀಜ ಚೆನ್ನಾಗಿದ್ರೇನೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಸಂಶೋಧನಾ ಕ್ಷೇತ್ರಗಳಲ್ಲಿ ನೋಡಿದಾಗ ಗುಣಮಟ್ಟದ ಬೀಜದ ಬಳಕೆಯಿಂದ ಕನಿಷ್ಠ 15-20% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬೋದು ನಾವು. ಅದೇ ರೀತಿ ಈಗ ಬೀಜದ ಬಗ್ಗೆ ಇನ್ನೊಂದು ಲಕ್ಷಣಗಳು ಹೇಳಬೇಕಂತಂದ್ರೆ, ಈಗ ನಾವು ಯಾವುದೇ ಒಂದು ಬೆಳೆಯ ಬೀಜ ಅಂತ ಹೇಳಬೇಕಂದ್ರೆ ಅದಕ್ಕೆ ಕೆಲವೊಂದು 4-5 ನಿರ್ದಿಷ್ಟ ಲಕ್ಷಣಗಳು ಇರ್ತವೆ. ಮೊದಲನೇದಾಗಿ ಚೆನ್ನಾಗಿ ಮೊಳಕೆ ಬರಬೇಕು. ಮೊಳಕೆ ಇದ್ರೇನೆ ನಾವು ಸಸ್ಯಗಳ ಸಂಖ್ಯೆ ಕಡಿಮೆ ಚೆನ್ನಾಗಿ ಬರ್ತದೆ, ಅದೇ ರೀತಿ ಇಳುವರಿ ಕೂಡ ಬರ್ತದೆ. ಮತ್ತು ಇನ್ನೊಂದು ಪ್ರಮುಖ ಲಕ್ಷಣ ಅಂತಂತಂದು ಹೇಳ್ಬೇಕಂದ್ರೆ ಭೌತಿಕ ಶುದ್ಧತೆ. ಈಗ ನಾವು ಬೀಜದ ಜೊತೆಗೆ ಕೆಲವೊಂದು ಕಲಬೆರಕಲ್ ನೋಡ್ತಾ ಇರ್ತೀವಿ, ಎಲ್ಲಿ ರೈತರು ನಾವು ಲೂಸ್ ಬೀಜಗಳನ್ನು ತಗೊಳ್ತಾರೆ ಮಾರುಕಟ್ಟೆಯಲ್ಲಿ. ಆ ಸಂದರ್ಭದಲ್ಲಿ ಈ ಕಸ ಆಗ್ಲಿ ಅಥವಾ ಒಡೆದ ಕಾಳಾಗಿರ್ಬೋದು, ಕಲ್ಲು ಆಗಿರ್ಬೋದು, ಮಣ್ಣಾಗಿರ್ಬೋದು, ಬೀಜದಲ್ಲಿ ಯಾವುದೇ ಸೇರಿರಬಾರ್ದು. ಸೇರಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಒಂದು ಬೀಜದ ಪ್ರಮಾಣ ಹೆಚ್ಚಿಗೆ, ಈಗ 1 ಎಕರೆಗೆ 5 ಕೆಜಿ ಬೀಜ ಬೇಕಾದ್ರೆ 6-7 ಕೆಜಿ ಬೀಜ ಉಪಯೋಗ ಮಾಡ್ಬೇಕಾಗ್ತದೆ. ಅದೇ ರೀತಿ ಏನು ಕಸ ಕಡ್ಡಿ ಮಣ್ಣು ಅಂತ ಏನ್ ಹೇಳ್ತೀವಿ, ಇವು ಏನು ವಿವಿಧ ನಮ್ಮ ಕೃಷಿಯಲ್ಲಿ ರೋಗಗಳು ಬರ್ತವೆ ಅವುಗಳನ್ನ ಹರಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕೆ ನಾವು ಯಾವುದೇ ಬೀಜವನ್ನು ಉಪಯೋಗ ಮಾಡ್ಬೇಕಂತ ಹೇಳಿದ್ರೆ ಇದು ಭೌತಿಕವಾಗಿ ಶುದ್ಧವಾಗಿರ್ಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಏನು ವಕ್ಕಲತನ ಅಥವಾ ನಾವು ಕೃಷಿಯಲ್ಲಿ ಏನ್ ಹೇಳ್ತೀವಿ, 65-70% ರೋಗಗಳು ನಾವು ಏನ್ ಕಾಣ್ತೇವೆ ಅವು ಬೀಜದ ಮುಖಾಂತರ ಹರಡ್ತಾವ. ಆದ್ದರಿಂದ ಬೀಜದಲ್ಲಿ ಏನಾದ್ರೂ ರೋಗಾಣುಗಳು ಇದ್ರೆ ಮುಂದಿನ ದಿನದಲ್ಲಿ ನಮ್ಗೆ ಇಳುವರಿ ಕೂಡ ಬಹಳ ಕುಂಠಿತ ಆಗ್ತದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂತಂದ್ರೆ ಏನು ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ, ಅಥವಾ ತಳಿ ಶುದ್ಧತೆ. ಅದು ಬಹಳ ಮಹತ್ವದಾಗಿದೆ. ತಳಿ ಶುದ್ಧತೆ ಮಹತ್ವ ಹೇಳ್ಬೇಕಂತಂದ್ರೆ, ಈಗ ನಾವು ವಿಶ್ವವಿದ್ಯಾಲಯ ಅಥವಾ ಸರ್ಕಾರದ ಯಾವುದೇ ಒಂದು ಸಂಸ್ಥೆ, ಸಂಶೋಧನಾ ಸಂಸ್ಥೆ ಆಗಿರ್ಬೇಕು, ಒಂದು ತಳಿಗಳನ್ನ ಬಿಡುಗಡೆ ಮಾಡಿದಾಗ ಆ ತಳಿ ಏನು 100% ಕೂಡ ತಳಿ ಶುದ್ಧತೆ ಹೊಂದಿರ್ತದೆ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಟಿ ಎಸ್ ತ್ರೀ ಆರ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅವರು ಅಭಿವೃದ್ಧಿಪಡಿಸಿದ ಒಂದು ತಳಿ.